ಈ ಒಂದು ರಸವಿರ ಕೀಟಗಳನ್ನು ನಿರ್ವಹಣೆ ಮಾಡಬಹುದಾಗಿದೆ. ಅದ್ರ ಜೊತೆಗೆ ಸಮಗ್ರ ಪದ್ಧತಿಯನ್ನು ಕೂಡ ನಾವು ಇತ್ತೀಚಿನ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ರಾಯಚೂರದಿಂದ ಈ ಬದನೆಯಲ್ಲಿ ಸಮಗ್ರ ಕೀಟ ನಿರ್ವಹಣೆಗಳ ಕ್ರಮಗಳನ್ನು ನಾವು ಅಳವಡಿಕೆ ಮಾಡಿಕೊಂಡಿದ್ದೀವಿ. ಮೊದಲನೇದಾಗಿ ತಿಳಿಸಿದ ಹಾಗೆ ಈ ಒಂದು ಭೂಮಿಗೆ ಎರೆಗೊಬ್ಬರವನ್ನು ಸೇರಿಸುವುದು, ಅದಾದ ನಂತರ ಈ ಬೇವಿನ ಮೂಲದ ಹಿಂಡಿಗಳನ್ನು ನಾವು ಬಳಕೆ ಮಾಡ್ಕೋಬೇಕು. ಅದರ ಜೊತೆಗೆ ನಾನು ಮೊದಲೇ ತಿಳಿಸಿದ ಹಾಗೆ ಈ ಒಂದು ಬದನೆಯ ಕಾಂಡ ಮತ್ತು ಕಾಯಕೊರೆಯ ಕೀಟದ ಒಂದು ನಿರ್ವಹಣೆ ಅಥವಾ ಅದು ಸರ್ವೇಕ್ಷಣೆ ಮಾಡೋದಕ್ಕೋಸ್ಕರ ಅದಕ್ಕೆ ಬೇಕಾಗಿರುವಂಥ ಮೋಹಕ ಬಲೆಗಳನ್ನು ಕೂಡ ನಾವು ಅಳವಡಿಕೆ ಮಾಡ್ಕೋಬಹುದಾಗಿದೆ. ಈ ಮೋಹಕ ಬಲೆಗಳು ಹೆಂಗಿರಬೇಕಂದ್ರೆ ನಮ್ಮ ಬೆಳೆಯ ಒಂದು ಫೀಟ್ ಮೇಲ್ಗಡೆ ಆಗಿರಬೇಕು. ಅದಕ್ಕೆ ನಾವು ಮೋಹಕ ಬಲೆಗಳನ್ನು ನಾವು ಹಾಕಿ ಇಟ್ಟಾಗ ಮಾತ್ರ ಎಷ್ಟಿದೆ ನಮ್ಮ ಈ ಒಂದು ಹೊಲದಲ್ಲಿ ಈ ಒಂದು ಕೀಟದ ಬಾಧೆನ ನಾವು ಗಮನಿಸಬಹುದಾಗಿದೆ. ಸೊ ಈ ಮೂರು ಪದ್ಧತಿಗಳನ್ನು ಮಾಡ್ಕೋಬೇಕು. ಅದ್ರ ಜೊತೆಗೆ ಈ ಒಂದು ಕಾಂಡ ಮತ್ತು ಕಾಯಕೊರಕದ ಬಾಧೆ ಜಾಸ್ತಿ ಇತ್ತಂದ್ರೆ, ಈಗ ಸಪೋಸ್ ಒಂದು ಕಾಂಡ ಕೊರೆಯುವ ಹುಳದ ಬಾಧೆ ನಾಟಿ ಮಾಡಿದ ಒಂದು 40 ದಿನದ ಮೇಲೆ ಎರಡು ಪೊಂಗಲ್ಗಳು ಬಂದ ತಕ್ಷಣ ಒಂದು ಪೊಂಗಲಿಗೆ ಏನಾದರೂ ಈ ಕೀಟದ ಬಾಧೆ ಇತ್ತಂದ್ರೆ ಆ ಪೊಂಗಲ್ ಅಲ್ಲೇ ಬೇರ್ಪಡಿಸಬಹುದಾಗಿದೆ. ಬೇರ್ಪಡಿಸಿ ಆ ಹುಳಗಳ ಸಮೇತ ಅದನ್ನು ಸುಟ್ಟರೂ ಕೂಡ ನಾವು ಈ ಒಂದು ಮುಂದೆ ಬರುವಂತ ಅದ್ರ ಜೀವನ ಸಂಖ್ಯೆ ಏನಿರ್ತದೆ, ಅದರದ್ದು ಏನು ಸಂತತಿ ಇರ್ತದೆ, ಅದನ್ನು ನಾವು ಕಡಿಮೆ ಮಾಡಬಹುದು. ಅದಕ್ಕೆ ನಾವು ಕಲೆಕ್ಷನ್ ಅಂತ ಹೇಳಿದ್ವಿ, ಕಲೆಕ್ಟ್ ಅಂಡ್ ಕಿಲ್ ಅಂತ ಏನು ಕರಿತೀವಿ, ಅದನ್ನು ಆ ಪದ್ಧತಿಯನ್ನು ನಾವು ಅಳವಡಿಕೆ ಮಾಡ್ಕೋಬಹುದಾಗಿದೆ. ಅಂದರೆ ಎರಡು ಅಥವಾ ಮೂರು ಪೊಂಗಲ್ಗಳು ಇದ್ದು ಒಂದು ಪೊಂಗಲ್ ಹತ್ತಿರ ಇದ್ದಾಗ ಮಾತ್ರ ಆ ಪದ್ಧತಿಯನ್ನು ಮಾಡ್ಕೋಬಹುದು. ಇನ್ನು ನಾಟಿ ಮಾಡಿದ ಒಂದು 10 ದಿನಕ್ಕೆ ನೀವು ಆ ಥರ ಮಾಡಿದರೆ ಅದು ಉಪಯೋಗ ಆಗೋದಿಲ್ಲ. ಸೊ ಇದು ಈ ಕಾಂಡ ಇದು ಮಾಡುವಂಥ ಒಂದು ಹಂತದಲ್ಲಿ. ಅದಾದ ಬಳಿಕ ಕಾಯಿ ಕೊರಕದ ಒಂದು ಬಾಧೆ ಜಾಸ್ತಿ ಇತ್ತಂದರೆ ಮೊದಲೇ ತಿಳಿಸಿದಾಗೆ ಮೋಹಕ ಬಲೆಗಳನ್ನು ಅಳವಡಿಕೆ ಮಾಡ್ಕೋಬೇಕು. ಅದರ ಜೊತೆಗೆ ಈ ಒಂದು BT ಫಾರ್ಮುಲೇಷನ್ಸ್, ಏನು ನಾವು ಬ್ಯಾಕ್ಟೀರಿಯಾದೇನು ಕೀಟನಾಶಕಗಳು ಇರ್ತವೆ, ಬ್ಯಾಕ್ಟೀರಿಯಾದ ಕೀಟನಾಶಕ ಅದನ್ನು ಕೂಡ ಅಂತಂದ್ರೆ ಈಗ ಅದನ್ನು ಕೂಡ ಈ ಒಂದು BT ಫಾರ್ಮುಲೇಷನ್ಸ್ ಅಂತೇಳಿ ಬರ್ತವೆ. BT ಮಿಶ್ರಿತ ಕೀಟನಾಶಕಗಳು ಇರ್ತವೆ. BT ಮಿಶ್ರಿತ ಕೀಟನಾಶಕಗಳಲ್ಲಿ ಈಗ ಈ ಒಂದು ಮೊದಲು ಡೈಪೆಲ್ ಅಂತೇಳಿ ಒಂದು ಬರ್ತಿತ್ತು. ಅದು ಅಂದರೆ ನೈಸರ್ಗಿಕವಾಗಿ ಇರುವಂಥ ಒಂದು ಸೂಕ್ಷ್ಮಾಣುಜೀವಿ ಅಥವಾ BT ಬ್ಯಾಕ್ಟೀರಿಯಾ ಸೂಕ್ಷ್ಮಾಣುಜೀವಿಯ ಒಂದು ವಿಷಪೂರಿತವಾಗಿರುವಂಥ ಒಂದು ಕೀಟನಾಶಕ ನಾವು ಬಳಕೆ ಮಾಡಿದಿಲ್ಲ ಆದರೆ, ಅಂದರೆ 2 ml ಪ್ರತಿ ಲೀಟರ್ನಿಗೆ ಬೆರೆಸಿ ಸಿಂಪಡಣೆ ಮಾಡಿದಿಲ್ಲ ಆದರೆ ಈ ಒಂದು ಕಾಯಕೊರಕದ ಬಾಧೆಯನ್ನು ನಾವು ಕಡಿಮೆ ಮಾಡ್ಬೋದು. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಪ್ರಚಲಿತವಾಗಿರುವಂಥ ಕೀಟನಾಶಕಗಳು ಅಂತಂದರೆ ಸ್ಪೈನೋಸೈಡ್ ಅನ್ನೋಂಥ ಒಂದು ಕೀಟನಾಶಕ. ಈ ಒಂದು ಕೀಟನಾಶಕ 0.12 ml ಪ್ರತಿ ಲೀಟರ್ ನೀರಿಗೆ, ಅಂದರೆ 1 ಎಕರೆಗೆ ನಮ್ಮ ರೈತರು ಸಾಮಾನ್ಯವಾಗಿ 1/2 ಎಕರೆ 1 ಎಕರೆ ಬದನೆಯನ್ನು ಬೆಳೀತಾ ಇರ್ತಾರೆ. 1 ಎಕರೆ ಇತ್ತಂತಂದ್ರೆ 30 ml 1 ಎಕರೆಗೆ ನಮಗೆ ಬೇಕಾಗ್ಬೋದು. 30-40 ml 1 ಎಕರೆಗೆ ಬೇಕಾಗುವಂಥ ಒಂದು ಈ ಒಂದು ಕೀಟನಾಶಕ ನಾವು ಬಳಕೆ ಮಾಡಿದಲ್ಲ ಆದರೆ ಈ ಒಂದು ಕಾಯಿ ಕೊರಕದ ಬಾಧೆಯನ್ನು ನಾವು ಕಡಿಮೆ ಮಾಡ್ಬೋದು. ಅದರ ಜೊತೆಗೆ ಈ ಕಾಯಿ ಮೇಲೆ ನಾವು ನೋಡ್ತಾ ಇರ್ತೀವಿ ಯಾವಾಗಲೂ ಈ ಕಾಯಿ ಒಂಥರ ಸುಟ್ಟದಂಗೆ ಕಾಣ್ತಾ ಇರ್ತದೆ ಅಥವಾ ಮೇಲೆ ಗೇರಿ ಕಾಣ್ತಾ ಇರ್ತದೆ, ಅದು ಒಂದು ಥ್ರಿಪ್ಸ್ ನುಸಿಯ ಬಾಧೆಯಲ್ಲಿಂದನೂ ಆಗ್ತಾ ಇರ್ತದೆ. ಅದನ್ನು ಕೂಡ ಈ ಒಂದು ಸ್ಪೈನೋಸೈಡ್ ಅನ್ನೋಂಥ ಒಂದು ಕೀಟನಾಶಕ ಬಳಕೆ ಮಾಡಿದಲೇ ಆದರೆ ಈ ಕಾಯಿ ಕೊರಕದ ಬಾಧೆಯನ್ನು ಕಡಿಮೆ ಮಾಡಬಹುದು. ಆಮೇಲೆ ಈ ಕಾಯಿ ಮೇಲೆ ಬರುವಂಥ ಥ್ರಿಪ್ಸ್ ನುಸಿಯ ಬಾಧೆಯನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಆವಾಗ ಏನಾಗ್ತದೆ, ಈ ಬೆಳೆಯು ತುಂಬ ಅಂದರೆ ಈ ಕಾಯಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತದೆ, ಮಾರುಕಟ್ಟೆಯಲ್ಲಿ ಇದರ ಬೆಲೆಯು ಕೂಡ ಜಾಸ್ತಿ ಆಗಿರುತ್ತದೆ. ಒಂದು ಅದಾದ ತಕ್ಷಣ ಇನ್ನು ಈ ಕೀಟದ ಬಾಧೆ ಜಾಸ್ತಿ ಇತ್ತಂತಂದ್ರೆ ರೈನಾಕ್ಸಿಪರ್ ಅನ್ನೋಂಥ ಒಂದು ಕೀಟನಾಶಕ 0.25 ml ಪ್ರತಿ ಲೀಟರ್ ನೀರಿಗೆ, ಆಮೇಲೆ ನೌಲೂರನ್ ಅನ್ನೋಂಥ ಒಂದು ಕೀಟನಾಶಕ ಅದು 0.75 ml ಪ್ರತಿ ಲೀಟರ್ ನೀರಿಗೆ, ಅಥವಾ ಈ MMectin benzoate ಅನ್ನೋಂಥ ಒಂದು ಕೀಟನಾಶಕ 0.2 g ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿದಿಲ್ಲ ಆದರೆ ಈ ಬದನೆಯಲ್ಲಿ ಬರುವಂಥ ಕೀಟ, ಅದರಲ್ಲೂ ಕೂಡ ಈ ಕಾಂಡ ಮತ್ತು ಕಾಯಿ ಕೊರೆಯುವಂಥ ಕೀಟಗೆ ಇವು ಕೆಲವೊಂದು ಕೀಟನಾಶಕಗಳು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದಾವೆ. ಆಮೇಲೆ ಭಾಳಷ್ಟು ರೈತರು ಈ ಒಂದು ಕೀಟನಾಶಕಗಳ ಮೇಲೆ ಅವಲಂಬನೆ ಆಗಿರೋದ್ರಿಂದ, ಆಮೇಲೆ ಆದಷ್ಟು ಮಟ್ಟಿಗೆ ಈ ಒಂದು ಕೀಟದ ಒಂದು ಪೈರಿಥ್ರಾಟ್ ಬಳಕೆ ಆಗಲಿ ಅಥವಾ ಅಂದರೆ ಸೈಪರ್ಮಿತ್ರನ ಕರಾಟೆ ಈ ಥರದ ಅಂಥ ಕೀಟನಾಶಕಗಳು ಒಂದು ಸಲ ಸಿಂಪಡಣೆ ಮಾಡ್ಬೋದು, ಹೊರತಾಗಿ ಯಥೇಚ್ಛವಾಗಿ ರಿಪೀಟೆಡ್ ಆಗಿ ಈ ಒಂದು ಕೀಟನಾಶಕಗಳನ್ನು ಬಳಕೆ ಮಾಡಬಾರದು. ಆದರೆ ಇಲ್ಲ ಅಂತಂದರೆ ಈ ಒಂದು ರಸವಿರುವ ಕೀಟಗಳ ಬಾಧೆ ಜಾಸ್ತಿ ಕಂಡು ಬರ್ತದೆ. ಸೊ ಅದಕ್ಕೋಸ್ಕರ ರೈತರು ನಾನು ಮೇಲೆ ತಿಳಿಸಿದಂಥ ಕೀಟನಾಶಕಗಳನ್ನು ಬಳಕೆ ಮಾಡಿ ಆದಷ್ಟು ಈ ಬದನೆ ಬೆಳೆಯಲ್ಲಿ ಬರುವಂತಹ ಕೀಟಗಳನ್ನು ಸಮರ್ಪಕವಾಗಿ ಸಮಗ್ರ ಪದ್ಧತಿ ಮುಖಾಂತರ ನಾವು ನಿರ್ವಹಣೆ ಮಾಡಬಹುದಾಗಿದೆ. ಬದನೆ ಇದು ಅತ್ಯಂತ ಒಂದು ಪ್ರಿಯಕರವಾದಂತ, ಎಲ್ಲರಿಗೂ ಜಾಸ್ತಿ ಪ್ರಮಾಣದಲ್ಲಿ ಬದನೆಕಾಯಿಯನ್ನ ರೈತರು ಬಳಸ್ತಾ ಇರ್ತಾರೆ, ಅಥವಾ ಎಲ್ಲ ಒಂದು ನಾವೇನಂತೀವಿ ಗ್ರಾಹಕರು ಜಾಸ್ತಿ ಪ್ರಮಾಣದಲ್ಲಿ ಇದನ್ನ ಯೂಸ್ ಮಾಡ್ತಾ ಇರ್ತಾರೆ, ತಿಂತಿರ್ತಾರೆ ಬದನೆಕಾಯಿಯನ್ನ. ಇಲ್ಲಿ ರೈತರು ಕೀಟನಾಶಕವನ್ನ ಸಿಂಪರಣೆ ಮಾಡಿದ್ಮೇಲೆ ಎಷ್ಟು ದಿವಸಗಳಾದ್ಮೇಲೆ ಕಟಾವು ಮಾಡ್ಬೇಕಂತೀರಿ ಬದನೆಯನ್ನ? ಜೊತೆಗೆ ಅತ್ಯಂತ ಪರಿಣಾಮಕಾರಿ ಮತ್ತು ಸ್ವಲ್ಪ ವಿಷಕಾರಿಯಾದಂಥ ಕೀಟನಾಶಕಗಳು ಯಾವ್ಯಾವ ಅಂತ ಮೊದಲೇ ತಿಳಿಸಿದ ಹಾಗೆ ಈ ಒಂದು ಬೆಳೆಯು ಕಾಯಿ ಸಣ್ಣ ಇರುವಂಥದ್ದಲ್ಲ ಅಂದರೆ ಈಗ ಹೂವು ಆಗಿರ್ತದೆ, ಆ ನಂತರ ಸಣ್ಣ ಕಾಯಿ ಆಗ್ತಿರ್ತದೆ, ಅಂಥ ಸಂದರ್ಭದಲ್ಲಿ ನಾವು ಕೀಟನಾಶಕಗಳನ್ನು ಬಳಕೆ ಮಾಡ್ಬೋದಾಗಿದೆ. ಸೊ ಮೊದಲೇ ತಿಳಿಸಿದಾಗೆ ಸ್ಪೈನಸಡನ್ ಅಂತ ಒಂದು ಕೀಟನಾಶಕ ಆಗಿರ್ಬೋದು, ಅಥವಾ ಎಮ್ಎಮೆಕ್ಟಿನ್ ಬೆಂಜೋಟನ್ ಅಂತ ಒಂದು ಕೀಟನಾಶಕ ಆಗಿರ್ಬೋದು, ರೆನಾಕ್ಸಿಪರ್ ಅಂತ ಕೀಟನಾಶಕ ಆಗಿರ್ಬೋದು, ಅಥವಾ ನಾವು ಬೇವಿನ ಮೂಲದ ಕೀಟನಾಶಕಗಳಾಗಿರ್ಬೋದು, ಅಥವಾ ಮೊದಲೇ ತಿಳಿಸಿದಾಗೆ BT ಮಿಶ್ರಿತ ಆಗಿರೋಂಥ ಕೀಟನಾಶಕಗಳಾಗಿರ್ಬೋದು, ಇವು ಎಲ್ಲ ಒಂದು ಗುಂಪಿಗೆ ಸೇರಿದ ಕೀಟನಾಶಕಗಳಿಗಿಂತಲೂ ತಕ್ಕ ಮಟ್ಟಿಗೆ ಈ ನಮ್ಮ ಈ ಒಂದು ಅಷ್ಟೊಂದು ವಿಷಕಾರಿ ಆಗಿರೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡುತ್ತೇನೆ. ಆನಂತರ ಮೊದಲು ನಾವು ಉಪಯೋಗ ಮಾಡ್ತಿದ್ವಿ ಮೊನೋಕ್ರೋಟೋಫಾಸ್ ಉಪಯೋಗ ಮಾಡ್ತಾ ಇದ್ದೀವಿ, ತೆನ್ ಆಮೇಲೆ ಕ್ಲೋರೋಪೈರಿಫಾಸ್ ಅನ್ನೋಂಥ ಒಂದು ಕೀಟನಾಶಕಗಳು, ಅದರ ಪ್ರಮಾಣ ಎಷ್ಟಿತ್ತಂದರೆ 1 ಎಕರೆಗೆ 1/2 ಲೀಟರ್ 1 ಲೀಟರ್ 3/4 ಲೀಟರ್ ತನಕ ಉಪಯೋಗ ಮಾಡ್ತಿದ್ವಿ. ಆದರೆ ಇತ್ತೀಚೆಗೆ ಬಂದಿರುವಂಥ ಮಾರುಕಟ್ಟೆಗೆ ಬಂದಿರುವಂಥ ಕೀಟನಾಶಕಗಳು ಬಳಕೆ ನೀವು ನಾನು ಹೇಳಿದೆಲ್ಲ ಮೊದಲೇ ತಿಳಿಸಿದಾಗ ಸ್ಪೈನಸಡ್ 30 ml ಬೇಕಾಗುತ್ತದೆ, MMX ಬಂಜೆಟ್ 40 ಗ್ರಾಮ್, ಅಂದರೆ ಎಲ್ಲವೂ ಒಂದು 50 ml ಅಥವಾ 50 ಗ್ರಾಮ್ ಒಳಗಡೆ ಇರೋದ್ರಿಂದ ಈ ಒಂದು ಪರಿಣಾಮಕಾರಿಯಾಗಿ ಒಂದು ಕೀಟವನ್ನು ಹತೋಟಿ ಮಾಡ್ತವೆ, ಅದರ ಜೊತೆಗೆ ಈ ಒಂದು ವಿಷದ ಪದಾರ್ಥನೂ ಕೂಡ ಕಡಿಮೆ ಇದೆ ಅಂತ ಹೇಳಕ್ಕೆ ಇಷ್ಟಪಡುತ್ತೇನೆ. ಒಳ್ಳೆಯದು ಡಾಕ್ಟರ್ ಅರುಣ್ ಕುಮಾರ ಹೊಸಮನೆ ಅವರು, ಇದುವರೆಗೆ ಈ ಬದನೆಯಲ್ಲಿ ಬರ್ತಕ್ಕಂಥ ಕೀಟಗಳು ಮತ್ತು ಅವುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ರೈತರಿಗೆ ಮಾಹಿತಿಯನ್ನು ಮಾಡಿಕೊಟ್ರೆ. ರೈತರ ಪರವಾಗಿ ತಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಬದನೆ ಬೆಳೆಯಲ್ಲಿ ಬರುವ ಪ್ರಮುಖ ಕೀಟಗಳು ಮತ್ತು ನಿರ್ವಹಣೆ ಕುರಿತು ಮಾಹಿತಿಯನ್ನು ಕೇಳಿದ್ರಿ ಕೀಟ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಅವರಿಂದ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯ್. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯ್ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯ್ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಮಲ್ಲಟ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ರೈತ ಸಂಪರ್ಕ ಕೇಂದ್ರದ ಕಾರ್ಯಚಟುವಟಿಕೆಗಳ ಕುರಿತು ಕೃಷಿ ಅಧಿಕಾರಿಗಳಾದ ಮಾರುತಿ ನಾಯಕ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಮಲ್ಲಟ ಒಂದು ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಆಯಿತು, ಮಲ್ಲಟದಲ್ಲಿ ಇರತಕ್ಕಂಥ ರೈತ ಸಂಪರ್ಕ ಕೇಂದ್ರ ರೈತರಿಗೆ ಮುಂಗಾರು ಹಂಗಾಮಿಗೆ ಏನೇನು ಒಂದು ಕೃಷಿ ಪರಿಕರ ವಿತರಣೆಯನ್ನು ಮಾಡ್ತಾ ಇದೆ, ಏನೆಲ್ಲ ಸೌಲಭ್ಯಗಳು ರೈತ ಸಂಪರ್ಕ ಕೇಂದ್ರದಿಂದ ರೈತರಿಗೆ ಸಿಗ್ತಾ ಇದ್ದ ಅಂತಕ್ಕಂಥ ವಿಚಾರ, ಜೊತೆಗೆ ರೈತ ಸಂಪರ್ಕ ಕೇಂದ್ರ ವಿವಿಧ ಯೋಜನೆಗಳ ಕುರಿತಾಗಿರ್ಬೋದು ಅಥವಾ ಮುಂಗಾರು ಹಂಗಾಮಿಗೆ ಏನು ಸಲಹೆ ಸೂಚನೆಗಳನ್ನು ರೈತರಿಗೆ ಕೊಡ್ತಾ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರೊಂದಿಗೆ ವಿಚಾರವನ್ನು ಹಂಚ್ಕೊಳ್ಳೋಕ್ಕೆ ನಮ್ಮ ಜೊತೆ ಇವತ್ತು ಮಲ್ಲಟ್ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದಂಥ ಮಾರುತಿಯವರು ನಮ್ಮೊಂದಿಗಿದ್ದಾರೆ. ಅವರು ವಿವರವಾದಂಥ ಮಾಹಿತಿಯನ್ನು ಹಂಚ್ಕೋತಾ ಇದ್ದಾರೆ. ಮಾರುತಿಯವರೇ, ಮೊದಲನೇದಾಗಿ ಹೇಳಿ, ನಿಮ್ಮ ಮಲ್ಲಟ್ ಒಂದು ಹೋಬಳಿ ಭಾಗದಲ್ಲಿ ಮಳೆ ಹೇಗಾಗಿದೆ, ಮಳೆ ಸಾಕಷ್ಟು ಆಗಿದೆ ಅಂತೀರಿ, ಆ ಕೊರತೆ ಇದೆ ಹೇಗೆ, ಮತ್ತು ರೈತರು ಏನೇನು ಬಿತ್ತನೆ ಮಾಡಿದ್ದಾರೆ, ಇನ್ನೂ ಏನೆಲ್ಲ ಬಿತ್ತನೆಯನ್ನು ಮಾಡಲಿಕ್ಕಿದ್ದಾರೆ ರೈತರು? ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಮಲ್ಲಟ ಹೋಬಳಿಯಲ್ಲಿ ಇಲ್ಲಿವರೆಗೆ ಮಳೆಯ ಅಭಾವ ಕಂಡು ಬಂದಿಲ್ಲ, ಮಳೆ ಕರೆಕ್ಟಾಗಿ ಮಳೆ ಬಂದಿದೆ. ಎಲ್ಲ ಬಿತ್ತನೆಯೂ ಹತ್ತಿ, ತೊಗರಿ, ಸೂರ್ಯಕಾಂತಿ ಬಿತ್ತನೆ ಆಗಿದೆ. ಇವಾಗ ಭತ್ತ ಬಿತ್ತನೆಗೆ ರೈತರು ಸಸಿ ಮಾಡಿ ಹಾಕ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಮಲ್ಲಟ್ಟಿ ಹೋಬಳಿಯಲ್ಲಿ ಬೆಳೆ ಬಿತ್ತನೆ ಚೆನ್ನಾಗಿದೆ ಸರ್. ಒಟ್ಟು ನಿಮ್ಮದು ಬಿತ್ತನೆ ಕ್ಷೇತ್ರ ಎಷ್ಟು ಬರುತ್ತೆ ಮಲ್ಲಟ್ಟಿ ಹೋಬಳಿಯಲ್ಲಿ? ಯಾವ ಬೆಳೆ ಜಾಸ್ತಿ ಹೋಗ್ತಾ ಇದ್ದಾರೆ ರೈತರು ಈಗಾಗಲೇ? ಏನೇನು ಒಂದು ನಿಮ್ಮ ಪ್ಲಾನ್ ಏನೇನಿದೆ ಮತ್ತು ನಿಮ್ಮ ಗುರಿಗಳು ಏನೇನಿದ್ದಾವೆ? ಮಲ್ಲಟ್ಟಿ ಹೋಬಳಿಯಲ್ಲಿ 17,500 ಎಕ್ಟರ್ ಒಟ್ಟು ಭೌಗೋಳಿಕ ಕ್ಷೇತ್ರ ಇದ್ದು, ಅದರಲ್ಲಿ 17,500 ಎಕ್ಟರ್ ಭೌಗೋಳಿಕ ಕ್ಷೇತ್ರವಿದ್ದು 17,000 ಎಕ್ಟರ್ ಬಿತ್ತನೆ ನಿವ್ವಳ ಬಿತ್ತನೆ ಕ್ಷೇತ್ರವಿದೆ. ಅದರಲ್ಲಿ 9,900 ಎಕ್ಟರ್ಸ್ ಭತ್ತವನ್ನು ಬೆಳೆಯುತ್ತಾರೆ. ಆದ ನಂತರ ಅಂದರೆ 50% ಏರಿಯಾ ಭತ್ತ ಬಿತ್ತನೆ ಮಾಡುತ್ತಾರೆ. ತದನಂತರ ಈ ವರ್ಷದಲ್ಲಿ ಭಾಳ ಜನ ಹತ್ತಿ ಬೆಳೆಗೆ ಹೋಗಿದ್ದಾರೆ. ಮೂರನೇ ಬೆಳೆ ಬಂದು ತೊಗರಿ, ತೊಗರಿ ಒಂದು 30% ಇದೆ. ಅದ ನಂತರ ಸಜ್ಜೆ, ಸೂರ್ಯಕಾಂತಿ. ಈ ವರ್ಷ ಸೂರ್ಯಕಾಂತಿ ಸ್ವಲ್ಪ ಜಾಸ್ತಿ ಆಗಿದೆ ಸರ್ ವರ್ಷಕ್ಕಿಂತ ನೋಡಿದ್ರೆ. ರೈತ ಸಂಪರ್ಕ ಕೇಂದ್ರ ಮಲ್ಲಟದಿಂದ ಭತ್ತದ ಬೀಜ BPT 5204 ಮತ್ತು RNR ಬೀಜವನ್ನು ವಿತರಣೆ ಮಾಡುತ್ತೇವೆ. ರೈತರು BPT 5204 ಅನ್ನು ಮತ್ತು RNR ಅನ್ನು ಇಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ಬೀಜವನ್ನು ಒಯ್ಯಬಹುದು. ಅದೇ ರೀತಿ ತೊಗರಿ ಬೀಜ TS3R ಬೀಜವನ್ನು ರೈತರು ಈಗಾಗಲೇ ಒಯ್ದಿದ್ದು ಬಿತ್ತನೆ ಕ್ಷೇತ್ರನು ಆಗಿದೆ. ಇನ್ನ ಯಾರು ಬಿತ್ತನೆ ಮಾಡಿಲ್ಲ ರೈತರು ಅಂತವ್ರು ಬಂದು ನಮ್ಮ ರೈತ ಸಂಪರ್ಕಕ್ಕೆ ಬಂದು ಬೀಜವನ್ನು ಒಯ್ಬೋದು. ಮತ್ತೆ ಹೊಸ ತಳಿ ಒಂದಿದೆ GRGA 1 ಅಂತೇಳಿ, ಆ ಬೀಜ ಸ್ವಲ್ಪ ಒಂದು ಇಲ್ಲ ಎರಡು ನೀರು ಇದ್ರೆ ರೈತರಿಗೆ ಒಳ್ಳೆಯದು. ಆ ಬೀಜವನ್ನು ನೀವು ರೈತರು ಕಾಳು ನೆಡುವ ಮೂಲಕನೂ ಬಿತ್ತನೆ ಮಾಡ್ಬೋದು. ಅದನ್ನ ನಾವು ಕಾಮನ್ ಆಗಿ ಕೂರಿಗೆ ಬಿತ್ತನೆ ಮಾಡ್ತೀವಿ ತೊಗರಿ, ಆದ್ರೆ ಇದು GRGA 1 ಬೀಜವನ್ನು ಕಾಳು ನೆಡುವ ಮೂಲಕ ಬಿತ್ತೋದ್ರಿಂದ ಅಧಿಕ ಇಳುವರಿಯನ್ನು ಪಡಿಬಹುದು ಸರ್. ಅಂದ್ರೆ ನಿಮ್ಮಲ್ಲಿ ರೈತ ಸಂಪರ್ಕದಲ್ಲಿ ಸದ್ಯದಲ್ಲಿ 3 ತಳಿ ಭತ್ತಗಳು ಸಿಗ್ತಾವ? 2 ತಳಿ ಭತ್ತ ಇದೆ ಸರ್, RNR 1 ಮತ್ತೆ BPT 5204. ಹೇಗೆ ರೇಟ್ ಅದು ಇದೆ RNR ಮತ್ತು BPT ಒಂದು ಸೋನಾ ಮಸೂರಿ ಎಲ್ಲ ಒಂದು ರೇಟ್ ಹೇಗಿದೆ? BPT 5204 ಸರ್ ಸಾಮಾನ್ಯ ರೈತರಿಗೆ 675 ರೂಪಾಯಿ, SC/ST ರೈತರಿಗೆ 575 ರೂಪಾಯಿ. ಅದೇ ರೀತಿ RNR ಭತ್ತ ಬೀಜವನ್ನು ಸಾಮಾನ್ಯ ರೈತರಿಗೆ 712 ರೂಪಾಯಿ, SC/ST ರೈತರಿಗೆ 612 ರೂಪಾಯಿ ದರದಲ್ಲಿ ವಿತರಣೆ ಮಾಡ್ತೇವೆ ಸರ್. ಯಾವ ಒಂದು ಭತ್ತಕ್ಕೆ ಜಾಸ್ತಿ ಬೇಡಿಕೆ ಈ ಭಾಗದಲ್ಲಿ? ಸೋನಾ ಮಸೂರಿಗೆ ಬಹಳ ಬೇಡಿಕೆ ಸರ್. RNR ಬಂದ್ಬಿಟ್ಟು ಏನಾಗುತ್ತೆ ಸರ್, ಅದು ಸ್ವಲ್ಪ ಹೈಟ್ ಟಾಲ್ ಆಗಿ ಬೆಳೀತು ಸರ್. ಅದು ಅಕ್ಟೋಬರ್ ನವೆಂಬರ್ ಅಲ್ಲಿ ಮಳೆ ಬಂತಂದ್ರೆ ಕಟಾವ್ ಟೈಮಲ್ಲಿ ಅದು ಮಳೆಗೆ ಗಾಳಿಗೆ ಪೂರ್ತಿ ನೆಲಕ್ಕೆ ಬಿದ್ದುಬಿಡ್ತಾ ಸರ್. ಅದೊಂದು ರೈತರಿಗೆ ಭಾಳ ಪ್ರಾಬ್ಲಮ್ ಆಗುತ್ತೆ ಸರ್ RNR ತಳಿ ಬಿತ್ತನೆಯಿಂದ. ಅದು ಬಿಟ್ಟರೆ RNR ಒಳ್ಳೆಯ ರೇಟ್ ಸಿಗುತ್ತೆ ಸರ್, ರೈತರಿಗೆ ಭಾಳ ಡಿಮ್ಯಾಂಡ್ ಇದೆ ಸರ್. ಆದರೆ ಒಂದು ಅದೊಂದು ಮೇನ್ ಡ್ರಾಬ್ಯಾಕ್ ಸರ್, ನಮ್ಮಲ್ಲಿ ಕಂಟಿನ್ಯೂ 2 ವರ್ಷ ಆಯಿತು ಮಳೆ ಬಂದು ಬೆಳೆ ಪೂರ್ತಿ ಬಿದ್ದುಬಿಡುತ್ತೆ ಸರ್. ಈಗ ಮತ್ತೆ ಮುಂಗಾರು ಹಂಗಾಮು ಮಳೆ ಎಲ್ಲ ಸಂಪೂರ್ಣ ಆಗಿದೆ, ಬಿತ್ತನೆ ಎಷ್ಟು ಪರ್ಸೆಂಟ್ ಬಿತ್ತನೆ ಆಗಿದೆ ನಿಮ್ಮ ಭಾಗದಲ್ಲೆಲ್ಲ? ನಮ್ಮ ಭಾಗದಲ್ಲಿ ಸರ್ 100% ಇನ್ನೂ ಭತ್ತ ಆಗಿಲ್ಲ ಸರ್. ಭತ್ತ ಅಂದರೆ 50% ಅಲ್ಲಿ ಸಪ್ರೇಟ್ ಸರ್, ಇನ್ನೂ ಬಿತ್ತನೆ ಆಗಿಲ್ಲ. ಅದು ಬಿಟ್ಟು ತೊಗರಿ ಹತ್ತಿ ಮತ್ತೆ ಸಜ್ಜೆ ಇವು ಮೂರು ಬೆಳೆ 70% ಬಿತ್ತನೆ ಆಗಿದೆ ಸರ್. ಹ್ಞೂ ಸರ್. ಹೇಗೆ ಹಸಿ ಅದು ಚೆನ್ನಾಗಿದಾವ? ಮಳೆ ಕೊರತೆ ಆಗಿದೆ, ಹಸಿ ಕೊರತೆ ಇದೆ ಈಗ ಭೂಮಿಯಲ್ಲಿ ಹೇಗೆ? ಇದಕ್ಕೆ ಇಲ್ಲಿ ನಮ್ದು ಕೊರತೆ ಇಲ್ಲ ಸರ್, ಮಳೆದು. ಇಲ್ಲಿ ಎರಾಟಿಕ್ ರೈನ್ಫಾಲ್ ಇದೆ ಸರ್, ಅಂದರೆ ಕೆಲವು ಕಡೆ ಬಂದಿಲ್ಲ ಕೆಲವು ಕಡೆ ಆಗಿದೆ ಸರ್. ಸ್ವಲ್ಪ ಪಟಗಂದೊಡ್ಡಿ ಕುರುಕುಂದಳ್ಳಿ ಕಡೆ ಕೆಲವು ಕಡೆ ಇಲ್ಲ. ಇಲ್ಲಿ ಮಲ್ಲಾಟ, ನೌಲ್ಕಲ್ಲು, ಮರಾಠ ಈ ಸೈಡ್ ಎಲ್ಲ ಚೆನ್ನಾಗಿದೆ ಸರ್ ಮಳೆ. ಮಾರುತಿಯವರೀಗ ವಿಶೇಷವಾಗಿ ನಿಮ್ಮ ಭಾಗದಲ್ಲಿ ಇರ್ತಕ್ಕಂಥ ಫಸಲ್ ಬಿಮಾ ಯೋಜನೆಗೆ ಯಾವ ರೀತಿ ತಾವು ಪ್ರಚಾರ ಕೊಡ್ತಾ ಇದ್ದೀರಿ? ಫಸಲ್ ಬಿಮಾ ಯೋಜನೆ ಕೊನೆ ದಿನಾಂಕ ಈಗಾಗಲೇ July 30 ಅಂತೇಳಿ ನೋಟಿಫಿಕೇಶನ್ ಆಗಿದೆ ವಿವಿಧ ಬೆಳೆಗಳಿಗೆ. ನಿಮ್ಮ ರೈತ ಸಂಪರ್ಕ ಕೇಂದ್ರದ ವತಿಯಿಂದ ರೈತರಿಗೆ ಹೇಳ್ತಾ ಇದ್ದೀರಾ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇದ್ರೆ ಹೇಗೆ ಸರ್? ಅದು ಫಸಲ್ ಬಿಮಾ ಯೋಜನೆಯಲ್ಲಿ ನಾವು ನಮ್ದು ಗ್ರಾಮ ಗ್ರಾಮಕ್ಕೆ ಹೋಗಿ ಪಂಚಾಯತಿ ವೈಸು ಕೃಷಿ ಅಭಿಯಾನ ಕಾರ್ಯಕ್ರಮ ಅಂತೇಳಿ ಮಾಡಿದ್ವಿ ಸರ್. ಅದರಲ್ಲಿ ನಾವು ವೆಹಿಕಲ್ ಮೂಲಕ ರೈತರಿಗೆಲ್ಲ ಪ್ರಚಾರ ಮಾಡಿದ್ದೀವಿ ಸರ್. ಮತ್ತು ಇನ್ನೊಂದು ಅವರು ಇನ್ಸೂರೆನ್ಸ್ ಕಂಪ್ನಿ ಮೂಲಕ ಅವ್ರನ್ನೂ ವೆಹಿಕಲ್ ಬರುತ್ತೆ ಅಂತ ಸರ್, ಇನ್ನೊಂದೇ ಒಂದಿನ 2 ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್. ಅವ್ರ ಮುಖಾಂತರ ಅವ್ರನ್ನೂ ಪ್ರಚಾರ ಕೊಡ್ತಾರೆ ಸರ್. ಮತ್ತು ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ಬಂದ ರೈತರಿಗೆಲ್ಲರಿಗೆ ನಾವು ಪಾಂಪ್ಲೆಂಟ್ ಕೊಟ್ಟು ಅದ್ರ ಬಗ್ಗೆ ಮಾಹಿತಿನೂ ತಿಳಿಸ್ತಾ ಇದ್ದೀವಿ ಸರ್. ಹೇಗೆ ರೈತರು ಮಾಡ್ಕೊಳ್ಳೋದಾದ್ರೆ ಫಸಲ್ ವಿಮಾ ಕಂತನ್ನು ಕಟ್ಟೋದು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಾದ್ರೆ ಎಲ್ಲಿ ಮಾಡ್ಕೋಬೇಕು? CSC ಸೆಂಟರ್, ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಹೋಗಿ ರೈತರು ಅವ್ರ ಆಧಾರ್ ಕಾರ್ಡು, ಪಾಣಿ, ಬ್ಯಾಂಕ್ ಪಾಸ್ಬುಕ್ ಇದು ಕೊಟ್ಟರೆ ಸರ್ ಅದು ಅವರೇ ಆನ್ಲೈನಲ್ಲಿ ತುಂಬ್ತಾರೆ ಸರ್. ಅಲ್ಲಿ ಯಾವುದೇ ಒಂದು ಮಿಸ್ಟೇಕ್ ಇರಬಾರ್ದು ಅಂತೀರಿ? ಪಾಣಿಯಲ್ಲಿ ಹೆಸರು, ಆಧಾರದಲ್ಲಿ ಹೆಸರು, ಬ್ಯಾಂಕ್ ಪಾಸ್ಬುಕ್ ಹೆಸರು, ಮೂರು ಒಂದೇ ರೀತಿಯಾಗಿರ್ಬೋದು? ಹೌದು ಸರ್, ಅದು ಇರಬೇಕು. ಅದರಲ್ಲಿ ಅಂದರೆ ಅವರು ಕಾಮನ್ ಸರ್ವಿಸ್ ಸೆಂಟರ್ದವ್ರು ಅವ್ರಿಗೂ ಟ್ರೈನಿಂಗ್ ಆಗಿದೆ ಸರ್. ಟ್ರೈನಿಂಗ್ ಆದವ್ರಿಗಷ್ಟೇ ಅವ್ರಿಗೆ ಅಪ್ಲಿಕೇಶನ್ ಹಾಕಕ್ಕೆ ಅವ್ರಿಗೆ ಚಾನ್ಸ್ ಇದೆ ಸರ್. ಹೇಗೆ ಈಗಾಗಲೇ ಯಾರಾದರೂ ನಿಮಗೆ ಏನಾದರೂ ಮಾಹಿತಿ ಬರ್ತಾ ಇದೆಯಾ, ಮಾಡ್ಕೋತಾ ಇದ್ದಾರೆ ಹೋಬಳಿಯಲ್ಲಿ, ಹೋಬಳಿ ಮಟ್ಟದಲ್ಲಿ ನಿಮ್ಮ ಮಲ್ಲಟ್ಟು ಹೋಬಳಿ ಮಟ್ಟದಲ್ಲಿ ರೈತರು ನೋಂದಣಿ ಆಗ್ತಾ ಇದ್ದವಂತಕ್ಕಂಥ ವಿಚಾರ ಗೊತ್ತಾಗ್ತಾ ಇದೆ ನಿಮಗೆ ಏನಾದರೂ? ಆಗ್ತಾ ಇದೆ ಸರ್, ಆದರೆ ಸ್ವಲ್ಪ ರೈತರು ಭಾಳ ನಿಧಾನವಾಗಿ ಆಗ್ತಾ ಇದೆ ಸರ್. ಇನ್ನು ಭತ್ತ ಬೆಳೆದ್ರೆ ಭತ್ತ ರೈತರು ಎಲ್ಲ ಬೇಗ ಮಾಡ್ತಾರೆ ಸರ್. ಯಾವಾಗ ಯಾವಾಗ ಕೊನೆ ದಿನಾಂಕ ಇದೆ ಬೆಳೆಗಳಿಗೆಲ್ಲ ನಿಮ್ಮ ಒಂದು ಈ ಒಂದು ಮಾನವಿ ತಾಲೂಕು ಇರ್ಬೋದು ನಮ್ಮ ರಾಯಚೂರು ಜಿಲ್ಲೆ ಸಂಬಂಧಪಟ್ಟಂಗೆ ಕೊನೆ ದಿನಾಂಕ ಯಾವಾಗಿದೆ ಬೆಳೆ ವಿಮೆಯನ್ನು ಮಾಡ್ಕೊಳ್ಳಿಕ್ಕೆ? ಹೋಬಳಿ ಮಟ್ಟದ ಬೆಳೆಗಳು ಬಂದು ರೈತ ಸಂಪರ್ಕ ಕೇಂದ್ರ ಮಲ್ಲಟದಲ್ಲಿ ಭತ್ತ ನೀರಾವರಿ, ಈರುಳ್ಳಿ ನೀರಾವರಿ, ಮೆಕ್ಕೆಜೋಳ ನೀರಾವರಿ, ಉರುಳು, ಮಳೆ ಆಶ್ರಿತ, ಸೂರ್ಯಕಾಂತಿ ನೀರಾವರಿ, ಈ ಬೆಳೆಗಳಿಗೆ 31/7/2022 ಕೊನೆಯ ದಿನ ಇರ್ತದೆ. ಹಾಗೂ ಭತ್ತ ಬೆಳೆ ಬಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬರುತ್ತೆ. ಅದು ನೀರಾವರಿ ಭತ್ತಕ್ಕೆ 16/8/2022 ಕೊನೆಯ ದಿನಾಂಕ ಇರುತ್ತದೆ. ಇನ್ನು ವಿಶೇಷವಾಗಿ ಕಿಸಾನ್ ಸಮ್ಮಾನ್ ನಿಧಿ ಅಥವಾ PM Kisan ಅಂತ ಹೇಳ್ತೀವಿ, ಇಲ್ಲೆಲ್ಲ ರೈತರು ಅದರ ಲಾಭ ಪಡ್ಕೋತಿದ್ದಾರೆ ನಿಮ್ಮ ಒಂದು ಹೋಬಳಿಯಲ್ಲಿ? PM Kisan ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಭಾಳ ರೈತರು ಲಾಭ ಪಡ್ಕೊಳ್ತಿದ್ದಾರೆ ಸರ್. ಇದರಲ್ಲಿ ಕೆಲವು ತೊಂದರೆಗಳಿವೆ, ಸಣ್ಣ ಸಣ್ಣ ಮಿಸ್ಟೇಕ್ಗಳು ರೈತರ ಕಡೆಯಿಂದನೇ ಇರೋದ್ರಿಂದ ಅವು ಏನಾಗುತ್ತೆ ಅದರಲ್ಲಿ, ಮತ್ತೆ ಒಂದು ಅವರ ಹೆಸರು ಮಿಸ್ ಮ್ಯಾಚ್ ಸರ್. ಆಧಾರ್ ಕಾರ್ಡಲ್ಲಿ ಮತ್ತು ಪಾಣಿಯಲ್ಲಿ ಹೆಸರು ಬೇರೆ ಬೇರೆ ಇರ್ತದೆ ಸರ್. ಫಾರ್ ಎಕ್ಸಾಂಪಲ್ಲು ಬಸನಗೌಡ ಅಂತೇಳಿ ಆಧಾರ್ ಕಾರ್ಡ್ ಇದ್ರೆ ಬಸಪ್ಪ ಅಂತೇಳಿ ಪಾಣಿಯಲ್ಲಿ ಇರ್ತವೆ. ಅಂಥವು ನೇಮ್ ಮಿಸ್ ಮ್ಯಾಚ್ ಅಂತೇಳಿ ಪೆಂಡಿಂಗ್ ಇದೆ ಸರ್. ಕೆಲವು ರೀಸೆಂಟಾಗಿ ಪೋತಿ ಮಾಡಿಸಿರ್ತಾರೆ ಸರ್, ಅಂಥವು ಪ್ರಾಬ್ಲಮ್ ಇದೆ. ಮತ್ತು ರೈತರು 2019 ಫೆಬ್ರವರಿ 1ನೇ ತಾರೀಕು ನಂತರ ಅಪ್ಲಿಕೇಶನ್ ಹಾಕಿದವ್ರಿಗೆ ಅವು ಕೆಲವು ಜನ ಬಂದಿದೆ ಸರ್, ಆದರೆ ಅದು ಅವರು ಆ್ಯಸ್ ಪರ್ ಗೈಡ್ಲೈನ್ಸ್ ಅವರು ಎಲಿಜಿಬಲ್ ಇಲ್ಲ ಸರ್. 2019 ಫೆಬ್ರವರಿ 1ನೇ ತಾರೀಕಿಂತ ಮುಂಚೆ ಪಟ್ಟಾಗಿರ್ಬೇಕು, ಅದ್ರ ನಂತರ ಪಟ್ಟ ಆದ ರೈತರಿಗೆ ಸೌಲಭ್ಯ ಇಲ್ಲ ಸರ್. ಅದು ಅಂಥವು ಭಾಳ ಪೆಂಡಿಂಗ್ ಇದೆ ಸರ್. ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಬಂದುಬಿಟ್ಟು ಸ್ವಲ್ಪ ಆನ್ಲೈನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಅದನ್ನು ಇನ್ನು ವೆರಿಫಿಕೇಶನಲ್ಲಿ ಕೆಲವು ರೀಸೆಂಟಾಗಿ ಮ್ಯೂಟೇಷನ್ ಆಗಿ ಇಸಾ ನಂಬರ್ ಚೇಂಜ್ ಆಗಿ ಅಂಥವು ಪೆಂಡಿಂಗ್ ಇದೆ ಸರ್. ಅವರಿಗೆಲ್ಲ ಬರ್ತಾವೆ ಸರ್. ಈಗ ತಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಬೀಜ ಬಿಟ್ಟರೆ ಮತ್ತೇನೇನು ಕೃಷಿ ಪರಿಕರಗಳು ರೈತರಿಗೆ ಸಿಗ್ತಾ ಇದ್ದಾವೆ ನಿಮ್ಮಲ್ಲಿ? ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಇವಾಗ ಕೀಟನಾಶಕಗಳು ಇವೆ ಸರ್, ಮತ್ತು ಸಮೃದ್ಧಿ ಇದೆ. ರೀಸೆಂಟಾಗಿ ಇದು ಅಡ್ಜಸ್ಟೇಬಲ್ ಕುಂಟೆ ಅಂತಿತ್ತು, ಅದು ಖಾಲಿ ಆಗಿದೆ ಸರ್ ರೀಸೆಂಟ್. ಹೌದು ಸರ್. ಹೇಗೆ ಕುಂಟೆ ರೇಟು ಅದಂದರೆ ಎಡೆವ ಕುಂಟೆ ಮಾಡಲಿಕ್ಕೆ ಎಲ್ಲ ಕುಂಟೆ ಬಳಸ್ತಾ ಇದ್ದಾರೆ ರೈತರು, ಹತ್ತಿಯಲ್ಲಿ ತೊಗರಿಯಲ್ಲೆಲ್ಲ ಹೇಗೆ ತಾವು ರೇಟನ್ನು ನೀಡ್ತಾ ಇದ್ದಾರೆ ರೈತರಿಗೆ ಅದನ್ನು? ಅದು ಸಬ್ಸಿಡಿ ರೇಟ್ ರೀ ಸರ್, 2400 ಸರ್. ಟೋಟಲ್ 4800 ಸರ್ ಸಬ್ಸಿಡಿ ಹೋಗಿ 2400 ಸರ್. ಅದು ಅಡ್ಜಸ್ಟೇಬಲ್ ಕುಂಟೆ ಬಂದು ಭಾಳ ಹತ್ತಿ ಬೆಳೆಗೆ ಭಾಳ ಸೂಕ್ತವಾದ ಸರ್. ಆದ ಕಾರಣ ರೈತರು ಈ ಬೆಳೆ ಬಿತ್ತಿದ್ದಿಲ್ಲ ಸರ್, ಇಷ್ಟು ದಿನ ಯಾರು ಒಯ್ದಿದ್ದಿಲ್ಲ, ಜಸ್ಟ್ 3 ಡೇಸಲ್ಲಿ ಖಾಲಿ ಆಗಿಬಿಟ್ಟು ಸರ್. ಹತ್ತಿ ಬೆಳೆ ರೈತರು ಎಲ್ಲರೂ ಬಂದು ಭಾಳ ಡಿಮ್ಯಾಂಡ್ ಇದೆ ಸರ್. ಅದು ಬೇಡಿಕೆ ಇದೆ, ಇನ್ನು ಭಾಳ ಬೇಡಿಕೆ ಇದೆ ಸರ್. ನಮ್ಮ ಸಹಾಯ ಕೃಷಿ ನಿರ್ದೇಶಕರಿಗೆ ತಿಳಿಸಿದ್ವಿ, ಆದಷ್ಟು ಬೇಗ ತರಿಸು ಅಂತ ಹೇಳಿದ್ದಾರೆ ಸರ್ ಅವರು. ಈಗ ರಸ ಇರ್ತಕ್ಕಂಥ ಕೀಟಗಳು ಬರ್ತಾವೆ ಮೊದಲ ಹಂತದಲ್ಲಿ, ಅವಾಗ ಏನೇನು ಕೀಟನಾಶಕಗಳು ಸಿಗ್ತಾವೆ ನಿಮ್ಮಲ್ಲಿ? ನಮ್ಮಲ್ಲಿ ಇವಾಗ ಥೈಮೆಟಾಕ್ಸಿಮ್ ಒಂದಿದೆ ಸರ್, ಅದು ಭಾಳ ರೀಸೆಂಟ್ ಕೆಮಿಕಲ್ಲು, ಅದು ಭಾಳ ಒಳ್ಳೆ ರಿಸಲ್ಟ್ ಕೊಡ್ತದೆ. ಅದು ತದನಂತರ ಮತ್ತೆ ಕಾಂಬಿ ಪ್ರಾಡಕ್ಟ್ ಇದೆ ಸರ್ ಒಂದು, ಕ್ಲೋರೋಫೈರಿಪಾಸ್ ಪ್ಲಸ್ ಸೈಪರ್ಮೆಥ್ರಿನ್ ಸರ್. ಅದನ್ನು ರಸ ಇರುವ ಕೀಟಗಳು ಭಾಳ ಸೂಕ್ತವಾದ ಕೀಟನಾಶಕ ಸರ್. ಅದು ಏನಾದರೂ ಈಗ ಲಘು ಪೋಷಕಾಂಶಗಳು ಸಿಗ್ತಾ ಇದ್ದಾವ ಬೆಳೆಗೆ ಹಾಕ್ಲಿಕ್ಕೆ ರೈತರಿಗೆ ಏನೇನು ಸಿಗ್ತದೆ ಲಘು ಪೋಷಕಗಳು? ನಮ್ಮಲ್ಲಿ ಸದ್ಯಕ್ಕೆ ಇದು ಸಮೃದ್ಧಿ ಇರೋ ಸರ್, ಅದೊಂದೇ ಕೆಮಿಕಲ್ ಇರೋ ಸರ್. ಏನು ಸಮೃದ್ಧಿ? ಅದು ಎಷ್ಟು ಹಾಕ್ಲಿಕ್ಕೆ ಹೇಳ್ತಾ ಇದ್ದಾರೆ ರೈತರಿಗೆ? ಅದು 2.5 ml ಸರ್, 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಹಾಕ್ಬೇಕು ಸರ್. ಅದನ್ನು ಏನದು ಬೆಳೆಗೆ ಸಿಂಪರಣೆ ಮಾಡಬೇಕಾ ಹಾಕಬೇಕು ಭೂಮಿಗೆ? ಸಿಂಪರಣೆ ಮಾಡ್ಬೇಕು ಸರ್. ಹ್ಞೂ ಸರ್, ಬೆಳೆಗೆ ಸಾಲಲ್ಲಿ ಹಾಕ್ಬೋದು ಸರ್, ಸಿಂಪರಣೆ ಮಾಡ್ಬೋದು ಸರ್. ಅದು ಮೈಕ್ರೋನ್ಯೂಟ್ರಿಯೆಂಟ್ ಸರ್, ಭಾಳ ಒಳ್ಳೆ ರಿಸಲ್ಟ್ ಇದೆ ಸರ್. ಅಂದರೆ ಎಲ್ಲ ಬೆಳೆಗಳಿಗೂ ಅದನ್ನು ಸಮೃದ್ಧಿಯನ್ನು ಸಿಂಪರಣೆ ಮಾಡ್ಬೋದಾ? ಮಾಡ್ಬೋದು ಸರ್. ಎಲ್ಲ ಅದು ಸಿಂಪರಣೆ ಮಾಡ್ಬೋದು ಅದನ್ನು 3 ಟೈಮ್ಸ್ ಮಾಡ್ಬೋದು ಸರ್ ಅದನ್ನು. ಹೌದು ಸರ್. ಹೇಗೆ ರೇಟ್ ಕೊಡ್ತಾ ಇದ್ದೀರಿ ಸಮೃದ್ಧಿಯನ್ನು? ಅದು 48 ರೂಪಾಯಿ ಇದೆ ಸರ್, 1 ಲೀಟ್ರ್ ಡಬ್ಬಿ ಸರ್. ಹೌದು ಸರ್. ಮತ್ತೆ ವಿಶೇಷವಾಗಿ ರೈತರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಈ ಭಾಗದಲ್ಲಿ ಮುಂಗಾರು ಬಿತ್ತನೆ ಈಗಾಗಲೇ 70% ಮುಗಿದಿದೆ, ಇನ್ನೂ ಬಿತ್ತನೆ ಮಾಡುವಂಥವ್ರು ಇದ್ದಾರೆ, ಕೊರತೆ ಏನು? ರೈತರ ಬೇಡಿಕೆ ಅದಕ್ಕೆ ಜಾಸ್ತಿ ಸಲ್ಲಿಸ್ತಾ ಇದ್ದಾರೆ. ಭಾಳಷ್ಟು ಡಿಮ್ಯಾಂಡ್ ಇರತಕ್ಕಂಥ ಕೃಷಿ ಪರಿಕರ ಯಾವುದು ನಿಮ್ಮ ರೈತ ಸಂಪರ್ಕ ಕೇಂದ್ರ ಮಲ್ಲಟ್ಟಿಗೆ? ಕೀಟನಾಶಕಗಳೊಂದು ಡಿಮ್ಯಾಂಡ್ ಸರ್. ತದನಂತರ ತೊಗರಿ ಬೀಜದ್ದು ಡಿಮ್ಯಾಂಡ್ ಇತ್ತು ಸರ್, ಅದನ್ನ ಎಲ್ಲ ರೈತರಿಗೆ ಆದಷ್ಟು ಕೊಟ್ಟಿದ್ದೀವಿ ಸರ್. ಅದು ಬಿಟ್ಟರೆ ಮತ್ತೆ ಕುಂಟೆ ಒಂದಿದೆ ಸರ್, ಭಾಳ ಡಿಮ್ಯಾಂಡ್ ಇದೆ. ನಮ್ಮ ಕಡೆಯಿಂದ ರೈತರಿಗೆ ಸಲಹೆ ಅಂದರೆ ಸರ್, ಹತ್ತಿ ನಾಟಿಗೆ ಮಾಡಿರೋ ಬಿತ್ತನೆ ಮಾಡಿರೋ ರೈತರು ಹತ್ತಿ ಅದು ಒಂದೊಂದು ಅಡಿಗೆ ಒಂದು ಬೀಜ ಇಟ್ಟಿದ್ದಾರೆ ಸರ್. ಅಂಥ ರೈತರು ಏನು ಮಾಡ್ಬೇಕು ಸರ್, ಒಂದು ಅರ್ಧ ಅಡಿಗೆ ಒಂದು ಬೀಜ ಇಟ್ಟಿದ್ದ ರೈತರು ಒಂದಡಿಗಾದರೂ ಪೇಸಿಂಗ್ ಬಿತ್ತನೆ ಹ್ಞೂ ಸರ್ ರೈತರು ತಿನ್ನಿಂಗ್ ಮಾಡ್ಬೇಕಂದ್ರೆ ಒಂದು ಅರ್ಧ ಕೀಳ್ಬೇಕು ಸರ್. ಹೌದು ಸರ್, ದಟ್ಟವಾದ ಸಸ್ಯನ ಕೀಳ್ಬೇಕು. ಅಂಥದ್ದು ಕೀಳೋದ್ರಿಂದ ಗಿಡಕ್ಕೆ ಭಾಳ ಗಾಳಿ ಚೆನ್ನಾಗಿ ಆಡಿ ಅದು ಬ್ರಾಂಚಸ್ ಬಂದು ಇಳುವರಿ ಜಾಸ್ತಿ ಆಗುತ್ತೆ ಸರ್. ಅದೊಂದು ನಮ್ಮ ಕಡೆಯಿಂದ ರೈತರಿಗೆ ಒಂದು ಮನವಿ ಸರ್. ಮತ್ತು ತೊಗರಿಯಲ್ಲಿ ಸರ್ ಭಾಳ ಹತ್ತಿರವಾಗಿ ಬಿತ್ತ ರೈತರು ಅದನ್ನು ತಿನ್ನಿಂಗ್ ಮಾಡಿ ಅಂದರೆ ಸಸಿ ಕೆಲವು ಸಸಿ ಮರಗಳನ್ನು ಕಿತ್ತಿ ಅದು ಸ್ಪೇಸಿಂಗನ್ನು ಒಂದು ಅರ್ಧ ಅಡಿ ಆದರೂ ಬಿಟ್ಟು ಮಾಡೋದ್ರಿಂದ ಅದರಲ್ಲಿ ಭಾಳ ಇಳುವರಿ ಪಡೆಯುವ ಸರ್. ಮತ್ತು ಇನ್ನೊಂದು ಅದಕ್ಕೆ 50 ದಿನ ನಂತರ ಕುಡಿ ಚೂಟೋದು ಅಂತೇಳಿ ಮಾಡ್ಬೇಕು ಸರ್ ರೈತರು ತೊಗರಿಯಲ್ಲಿ. ಮಾಡೋದ್ರಿಂದ 15% ಇಳುವರಿ ಜಾಸ್ತಿ ಮಾಡ್ಕೋಬೋದು ಸರ್ ರೈತರು. ಹೇಗೆ ಇನ್ನ ಮುಂದೆ ಮತ್ತೆ ಬಿತ್ತನೆ ಬೀಜಗಳು ಇನ್ನ ಮಳೆ ಆತಪ್ಪ ಅಂದ್ರೆ ಇನ್ನೂ ಬಿತ್ತನೆ ಅದಾವೆ ನಿಮ್ಮಲ್ಲಿ? ಬೀಜ ಸ್ಟಾಕ್ ಇದೆಯಾ ಬೇರೆ ಬೇರೆ ಬೀಜಗಳು? ಬೀಜ ಇದೆ ಸರ್, ಹೆಸರು ಭತ್ತ ಮತ್ತೆ ತೊಗರಿ ಬೀಜ ಇದೆ ಸರ್. ಬೀಜಕ್ಕೇನು ಕೊರತೆ ಇಲ್ಲ? ಇಲ್ಲ ಸರ್, ಕೊರತೆ ಇಲ್ಲ ಸರ್. ರಸಗೊಬ್ಬರಗಳ ಕೊರತೆ ರೈತರು ಅಲ್ಲಲ್ಲಿ ರಸಗೊಬ್ಬರಗಳ ಬಗ್ಗೆ ಕೇಳ್ತಾ ಇದ್ದಾರೆ, ರಸಗೊಬ್ಬರ ಸಿಗ್ತಾ ಇಲ್ಲ ನಮಗೆ ಸರಿಯಾಗಿ, DAP ಇರ್ಬೋದು ಯೂರಿಯಾ ಇರ್ಬೋದು ಅಂತವು. ಹೇಗೆ ನೀವು ಅದ್ರ ಬಗ್ಗೆ ಮಾನಿಟರ್ ಮಾಡ್ತಾ ಇರ್ತೀರಾ ಹೇಗೆ ನಿಮ್ಮ ಭಾಗದಲ್ಲಿ? ಮಾಡ್ತಾ ಇದೀವಿ ಸರ್. ನುಗಡೋಣಿ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಭಾಳ ಇದೆ ಸರ್ ಗೊಬ್ಬರ, ಇದೆ ಯೂರಿಯಾ DAP ಕಾಂಪ್ಲೆಕ್ಸ್ ಗೊಬ್ಬರ ಇದೆ. ಅದು ಬಿಟ್ಟು ಮತ್ತೆ ಬೇರೆ ಬೇರೆ ಫರ್ಟಿಲೈಸರ್ ಶಾಪಲ್ಲಿ ನಾವೆಲ್ಲ ಮಾಹಿತಿ ಪಡೆದಿದ್ದೀವಿ ಸರ್, ಅಲ್ಲೆಲ್ಲ ಸ್ಟಾಕ್ ಇದೆ ಸರ್. ಅಂದರೆ ಕೊರತೆ ಏನಿಲ್ಲ ಗೊಬ್ಬರದ್ದು? ಗೊಬ್ಬರದಿಲ್ಲ ಸರ್. ಮತ್ತೆ ರೈತರಿಗೆ ಏನಾದರೂ ಮಣ್ಣು ಪರೀಕ್ಷೆ ಬಗ್ಗೆ ರೈತರು ಯಾರೋ ಕೇಳ್ತಾ ಇದ್ರೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗಿದೆ ನಾವು ಅಂತಕ್ಕಂಥ ವಿಚಾರ, ಒಂದು ಅಂಥವ್ರಿಗೆ ಏನು ಹೇಳ್ತಾರೆ ನೀವು? ಮಣ್ಣು ಪರೀಕ್ಷೆ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಬೇಸಿಗೆಯಲ್ಲಿ ಮಾಡಿಸೋದ್ರಿಂದ ಒಳ್ಳೆಯ ಸರ್. ಇವಾಗ ಆಲ್ರೆಡಿ ನೀರು ಬಂದು ಆ ಭೂಮಿ ಏನಾಗ್ಬಿಟ್ಟಿರ್ತದೆ ಸರ್, ಅವರು ಮಡಿಕೆ ಹೊಡೆದಿರ್ತಾರೆ, ಎಲ್ಲ ಕೆಳಗಿಂದು ಮತ್ತು ಮೇಲಿಂದ ಎಲ್ಲ ಲವಣಾಂಶಗಳು ಎಲ್ಲ ಮಿಕ್ಸ್ ಆಗಿರ್ತದೆ ಸರ್, ಕರೆಕ್ಟ್ ಫಲಿತಾಂಶ ಬರೋದು ಸರ್, ಲ್ಯಾಬಲ್ ಟೆಸ್ಟ್ ಮಾಡಿಸಿದ್ರು. ಆದ ಕಡೆಯಿಂದ ರೈತರು ಬೆಳೆ ಕಟಾವು ಆದ ನಂತರ ಮಾಡಿಸೋದು ಸೂಕ್ತ ಸರ್. ನಾವು ಹೇಗೆ ಮಣ್ಣು ಮಾದರಿಯನ್ನು ತಂದು ನಿಮ್ಮಲ್ಲಿ ಕೊಡ್ಬೋದಾ ರೈತ ಸಂಪರ್ಕ ಕೇಂದ್ರಕ್ಕೆ, ಅಥವಾ ಮಾದರಿಯನ್ನು ತೆಗಿಬೇಕು ಹೇಗಾದರೆ ಅಂತಕ್ಕಂಥದ್ದು ಮಾಹಿತಿ ಹೇಳ್ತಾ ಇರ್ತಾರೆ ನೀವು ಹೇಗೆ? ನಾವು ರೈತರಿಗೆ ತಿಳಿಸ್ತಾ ಇದೀವಿ ಸರ್. ಅದೇ ರೀತಿ ನಮ್ಮ ಇಲಾಖೆ ಕಡೆಯಿಂದನೂ ಮಣ್ಣು ರೀಸೆಂಟಾಗಿ ಮಲ್ಲಟ್ಟು ಗ್ರಾಮದಲ್ಲಿ ಮಣ್ಣು ಸ್ಯಾಂಪಲ್ ಅಂತ ನಾವೇ ಓನಾಗಿ ಹೊಲದಲ್ಲಿ ಹೋಗಿ ತೆಗೆದು ನಮ್ಮ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಕೊಟ್ಟಿದ್ದೀವಿ ಸರ್. ಅದೇ ರೀತಿ ರೈತರು ಅವರು ತಂದು ನಮಗೆ ಸ್ಯಾಂಪಲ್ ಕೊಟ್ಟರೆ ನಾವು ಟೆಸ್ಟ್ ಮಾಡಿ ಕಳಿಸ್ತೀವಿ ಸರ್. ಅದು ಮಣ್ಣು ಸ್ಯಾಂಪಲ್ ತೆಗೆಯುವ ವಿಧಾನಗಳು ವೈಜ್ಞಾನಿಕವಾಗಿ ತೆಗಿಬೇಕಾದ ಸರ್, ವೈಜ್ಞಾನಿಕವಾಗಿ ತೆಗಿಬೇಕು. ಒಂದು ಎಕರೆಯಲ್ಲಿ 5-6 ಸ್ಥಳದಲ್ಲಿ ತಗೋಬೇಕು ಸರ್. ಅದನ್ನು ಜಿಗ್ ಜಾಗ್ ಮ್ಯಾನರ್ ಅಂದರೆ ಜಡ್ಡ ಆಕಾರದಲ್ಲಿ ಮಣ್ಣು ಮಾದರಿಗಳನ್ನು ತೆಗಿಬೇಕು. ಅದು ಮಣ್ಣು ಮಾದರಿ ಅಂದರೆ ಕುಣಿ ಹೊಡೆಯೋದು ಪದ್ಧತಿ ಅಂದರೆ ಸರ್, ವಿ ಶೇಪಲ್ಲಿ ಅಂದರೆ ಮಡಿ ವಿ ಆಕಾರದಲ್ಲಿ ತೆಗೆದು ವಿ ಆಕಾರದ ಮೇಲಿನ ಪದರು ಸರ್, ಮೇಲಿನ ಪದರು ಮಣ್ಣು ತೆಗೆಯೋದ್ರಿಂದ ಮೇಲಿಂದ ಕೆಳವರೆಗೆ ತೆಗೋದ್ರಿಂದ ಅದು ರೈತರ ಹೊಲದ ಮೇಲಿನ ಪದರಿಂದ ಹಿಡಿದು ಕೆಳ ಪದರವರೆಗೆ ಅದರದ್ದು ಲವಣಾಂಶಗಳನ್ನು ತಿಳಿಬೋದು ಸರ್. ಆ ಥರ ತೆಗೆಯೋದ್ರಿಂದ ಮಣ್ಣು ನೀವು ತಿಳಿಸ್ಕೊಡ್ತೀರಲ್ಲ ರೈತರಿಗೆ ಯಾವ ರೀತಿ ತೆಗಿಬೇಕು ಅನ್ನೋದು, ಅಂದ್ರೆ ರೈತರು ಆ ರೀತಿ ತಗೊಂಬಂದು ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಮಾದರಿಯನ್ನು ಕೊಟ್ಟರೆ ಪರೀಕ್ಷೆ ಮಾಡಿಸ್ಕೊಡ್ತಿರ್ತಾವೆ? ಕೊಡ್ತೀವಿ ಸರ್. ಒಳ್ಳೆಯದು ಮಾರುತಿ ಅವರು, ಇದುವರೆಗೆ ರೈತ ಸಂಪರ್ಕ ಕೇಂದ್ರ ಮಲ್ಲಟದಲ್ಲಿ ಏನೆಲ್ಲ ಒಂದು ಕೃಷಿ ಪರಿಕರಗಳಿರ್ಬೋದು, ಈ ಭಾಗದಲ್ಲಿ ಬಿತ್ತನೆ ಹೇಗಾಗಿದೆ, ಜೊತೆಗೆ ಮಳೆ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥ ವಿಚಾರವನ್ನು ಹಂಚ್ಕೊಂಡಿದ್ದೀರಿ. ರೈತ ಬಾಂಧವರು ಆಗಾಗ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ಇಲಾಖೆಯಲ್ಲಿ ಏನೆಲ್ಲ ಯೋಜನೆಗಳಿದ್ದಾವೆ, ಏನು ಸಿಗ್ತಾ ಇದ್ದಾವೆ ಅಂತಕ್ಕಂಥ ವಿಚಾರ ಇರ್ಬೋದು, ತಾಂತ್ರಿಕ ಸಲಹೆ ಸೂಚನೆಗಳನ್ನು ಈ ಭಾಗದ ರೈತ ಬಾಂಧವರು ಪಡ್ಕೊಳ್ಳಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಮಲ್ಲಟ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ರೈತ ಸಂಪರ್ಕ ಕೇಂದ್ರದ ಕಾರ್ಯಚಟುವಟಿಕೆಗಳ ಕುರಿತು ಕೃಷಿ ಅಧಿಕಾರಿಗಳಾದ ಮಾರುತಿ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಈಗ ಕೇಳಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಳಿಯವರು ಕಳಿಸಿರುವ ಇಂದಿನ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರದಲ್ಲಿ ಹೀಗಿದೆ. ಕಡಲೆಕಾಳು ಜವಾರಿ ಕನಿಷ್ಠ ಹಾಗೂ ಗರಿಷ್ಠ 4,470 ರೂಪಾಯಿ, ಶೇಂಗಾ 4,055 ರೂಪಾಯಿಯಿಂದ 5,949 ರೂಪಾಯಿ, ಬಿಳಿಜೋಳ ಕನಿಷ್ಠ ಹಾಗೂ ಗರಿಷ್ಠ 2,706 ರೂಪಾಯಿ, ಈರುಳ್ಳಿ 770 ರೂಪಾಯಿಯಿಂದ 1,545 ರೂಪಾಯಿ, ಭತ್ತ ರಾಜಹಂಸ ಕನಿಷ್ಠ ಹಾಗೂ ಗರಿಷ್ಠ 1,230 ರೂಪಾಯಿ, ಭತ್ತ ಸೋನಾ ಮಸೂರಿ 1,230 ರೂಪಾಯಿಯಿಂದ 1,963 ರೂಪಾಯಿ, ತೊಗರಿ ಕೆಂಪು 5,509 ರೂಪಾಯಿಯಿಂದ 6,400 ರೂಪಾಯಿ. ಲಿಂಗಸ್ಕೂರಿನ ಪೇಟೆ ಧಾರಣೆ ಜೋಳ ಕನಿಷ್ಠ ಹಾಗೂ ಗರಿಷ್ಠ 2,300 ರೂಪಾಯಿ. ಸಿಂಧನೂರಿನ ಪೇಟೆ ಧಾರಣೆ ಭತ್ತ 1,940 ರೂಪಾಯಿಯಿಂದ 2,150 ರೂಪಾಯಿ, ಭತ್ತ RNR ಹಳೆಯದು 2,010 ರೂಪಾಯಿಯಿಂದ 2,200 ರೂಪಾಯಿ, ಭತ್ತ ಹಳೆ ಸೋನಾ ಮಸೂರಿ 2,115 ರೂಪಾಯಿಯಿಂದ 2,500 ರೂಪಾಯಿಗಳು. ರೈತ ಬಾಂಧವರೇ, ಇದುವರೆಗೆ ರಾಯಚೂರು ಲಿಂಗಸ್ಕೂರು ಹಾಗೂ ಸಿಂಧನೂರು ತಾಲೂಕಿನ ಪೇಟೆ ಧಾರಣೆ ಕೇಳಿದ್ರಿ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಹೆಸರು, ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗ ಕಂಡುಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾ ಕೋಂಜೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಜಾನುವಾರುಗಳಿಗೆ ಮಾಹಿತಿ, ನುಗ್ಗೆಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗಡೆ ಕಟ್ಟದೆ ಸುರಕ್ಷಿತವಾದ ಸ್ಥಳಗಳಲ್ಲಿ ಕಟ್ಟಬೇಕು. ಮಳೆಗಾಲದಲ್ಲಿ ಕುರಿ ಹಾಗೂ ಆಡುಗಳಿಗೆ ಬರುವ ಎಂಟೆರೋಟಾಕ್ಸಿಮಿಯಾ ರೋಗಕ್ಕೆ ಸೂಕ್ತ ಲಸಿಕೆ ಹಾಕಿಸಬೇಕು ಮತ್ತು ದನ ಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದಿ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನು ಬೆಳೆಯಬೇಕು. ಸಾಮಾನ್ಯ ಸಲಹೆ: ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರ ಕೈಗೊಳ್ಳುವುದರಿಂದ ಅನೇಕ ಕೀಟ ಮತ್ತು ರೋಗಗಳನ್ನು ತಡೆಯಬಹುದು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಕೊಳ್ಳಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು. ಹೊಲದಲ್ಲಿ ಬದುವು ಮತ್ತು ನೀರು ತಡೆಹಿಡಿಯುವ ಒಡ್ಡುಗಳ ರಿಪೇರಿ ಕೆಲಸವನ್ನು ಕೈಗೊಳ್ಳಬೇಕು. ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಮಳಿಯಪ್ಪ ಹೊಸಮನಿ ಹಾಗೂ ಸಂಗಡಿಗರಿಂದ ಕಣಿವಾದನ.